ಮತ್ತೆ ಕೆಲವು ಕೂಟಗಳಲ್ಲಿ ವಿಶಿಷ್ಟವಾದ ಪ್ರಶ್ನೆಗಳು ಬರ್ತವೆ, ಸೂಕ್ಷ್ಮವಾದ ಪ್ರಶ್ನೆಗಳು ಬಂದಾವಾಗ ಅದಕ್ಕೆ ನಾವು ತಿಳಿದುಕೊಂಡದ್ದು ಸರಿಯೋ ತಪ್ಪೋ ಎನ್ನುವುದನ್ನ ಮೂಲ ಹುಡುಕಬೇಕಾದ ಅನಿವಾರ್ಯತೆಗಳು ಬರ್ತವೆ. ಆವಾಗ ಬೇರೆ ಬೇರೆ ಪುಸ್ತಕಗಳ ಆಧಾರಗಳನ್ನು ನೋಡುವ ಅನಿವಾರ್ಯತೆ ಬರ್ತದೆ. ಹಾಗಾಗಿ ಈಗಂತೂ ಸಾಹಿತ್ಯಗಳು ಎಷ್ಟು ವಿಧವಾಗಿ ಬೆಳೆದಿದ್ದಾವೆ, ಎಷ್ಟು ಮೂಲಗಳಿಂದ ಸಂಗ್ರಹಿಸಬಹುದು ಎನ್ನುವುದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಎಲ್ಲೆಲ್ಲಿಂದಲೋ ಒಂದೊಂದಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹಿಸುವ ಅನಿವಾರ್ಯತೆ ಈ ಕಲೆಯಲ್ಲಿ ತೊಡಗಿಕೊಂಡ ಮೇಲೆ ನಮಗೆ ಬಂದೇ ಬರ್ತದೆ. ಈಗ ಹೇಳಿದ್ರೆ ಈಗ ಮೂಲವಾಗಿ ಯಕ್ಷಗಾನ ಎನ್ನುವಂತಹದ್ದು ರಾಮಾಯಣ ಮತ್ತು ಮಹಾಭಾರತ ಬೇರೆ ಬೇರೆ ಕಥಾನಕಗಳು, ಇವುಗಳನ್ನ ಯಕ್ಷಗಾನ ತಾಳಮದ್ದಳೆಯ ರೂಪದಲ್ಲಿ ಪ್ರಸ್ತುತಪಡಿಸುವಂತಹ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರ ಲೇಖಕರ ಒಂದು ಪ್ರಸಂಗವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ. ಈಗ ಕರ್ಣಾರ್ಜುನ ಆಗ್ಬಹುದು ಅಥವಾ ಕೃಷ್ಣಾರ್ಜುನವಾಗ್ಬಹುದು, ಬೇರೆ ಬೇರೆ ಪ್ರಸಂಗಗಳು, ಅದಕ್ಕೆ ಪೂರಕವಂತಹ ಮಾಹಿತಿಯನ್ನ ನೀವು ಮೊದಲೇ ಕಲೆ ಹಾಕಿರ್ತೀರೋ ಅಥವಾ ಕಾರ್ಯಕ್ರಮದ ಪ್ರಸ್ತುತಿಗೆ ಹಿಂದಿನ ದಿವಸ ನೀವು ತಯಾರು ಮಾಡಿಕೊಳ್ಳುವಂತಹದ್ದು? ಮೊದಲು ಹೇಗಿತ್ತು ಅಂದ್ರೆ ಪ್ರಸಂಗದ ಪುಸ್ತಕಗಳು ಲಭ್ಯ ಇರ್ತಾ ಇರಲಿಲ್ಲ. ಒಬ್ಬ ಭಾಗವತರು ಕಂಠಸ್ಥವಾಗಿ ಒಂದು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, 32 ಪ್ರಸಂಗವನ್ನು ಆ ಭಾಗವತರು ಕಂಠಸ್ಥ ಇಟ್ಕೊಂಡಿದ್ದಾರೆ ಅಂತ. ಅವರೊಬ್ಬರಿಗೆ ಮಾತ್ರ ಪ್ರಸಂಗದಲ್ಲಿ ಏನೇನು ಪದ್ಯಗಳಿವೆ, ಯಾವ್ಯಾವ ಪಾತ್ರಗಳಿವೆ ಎಂಬ ಸ್ಥೂಲ ಕಲ್ಪನೆ ಇರ್ತಿತ್ತು. ಇಡೀ ರಾತ್ರಿ ನಡೆಯುವ ತಾಳಮದ್ಲೆ ಅಥವಾ ಯಕ್ಷಗಾನದಲ್ಲಿ ಇಂತಿಂಥ ಪಾತ್ರಗಳನ್ನ ತಕ್ಕೊಳ್ಬೇಕು, ಇಂತಿಂಥ ಸನ್ನಿವೇಶವನ್ನು ತಕ್ಕೊಳ್ಬೇಕು ಅಂತ ಅವರೇ ನಿರ್ದೇಶಕರಾಗಿದ್ರು, ಅಘೋಷಿತ ನಿರ್ದೇಶಕರು. ಅವರು ಯಾವ ಪದ್ಯವನ್ನು ಹೇಳ್ತಾರೋ ಅದಕ್ಕೆ ಯಾವ ಪಾತ್ರಧಾರಿಗಳು ಸಮಯೋಚಿತವಾಗಿ ಪ್ರಸ್ತುತಪಡಿಸ್ತಾ ಕಥೆಯನ್ನು ಕಟ್ಟಿಕೊಡುವುದು ಆವಾಗಿನ ಪದ್ಧತಿ ಇತ್ತು. ಆದರೆ ಈಗ ಪ್ರಸಂಗದ ಪ್ರತಿಗಳು ಎಲ್ಲಾ ಕಡೆ ಲಭ್ಯ ಇದ್ದಾವೆ. ಒಂದು ಕಾರ್ಯಕ್ರಮ ಅಂತ ನಿರ್ಧಾರ ಆದವಾಗ ಇಂಥ ಕವಿಯ ಇಂಥ ಪ್ರಸಂಗವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ, ಅದರಲ್ಲಿ ಇಂಥ ಸನ್ನಿವೇಶವನ್ನು ಅಭಿನಯಿಸುವುದು, ಇದೆಲ್ಲ ಪೂರ್ವ ನಿರ್ಧಾರಿತ ಆಗಿರುತ್ತದೆ. ಹಾಗಿರುವಾಗ ಅಧ್ಯಯನಕ್ಕೆ ನಾವು ಹೆಚ್ಚು ಹುಡುಕಾಡುವ ಅಗತ್ಯ ಇರುವುದಿಲ್ಲ. ಪಿನ್ ಪಾಯಿಂಟ್ ಆಗಿ ಇಂಥ ಪ್ರಸಂಗ ಇಂಥ ಪಾತ್ರ ಅಂತ ಆದಾಗ ಅದಷ್ಟನ್ನೇ ಓದಿಕೊಳ್ಳುವುದಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಅದೇ ಮೊದಲಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಇಡೀ ರಾಮಾಯಣದಲ್ಲಿ ಯಾವುದೋ ಒಂದು ಪ್ರಸಂಗ ಅವತ್ತು ಭಾಗವತರು ಹೇಳ್ತೇನೆ ಅಂದ್ರೆ ಅದಕ್ಕೆ ಒಪ್ಪಿಕೊಳ್ಳಬೇಕಾಗಿತ್ತು. ಯಾವ ಪಾತ್ರವೂ ಬರಬಹುದು, ನಿರ್ದಿಷ್ಟ ಇರುವುದಿಲ್ಲ. ಅವತ್ತು ನಮ್ಗಿಂತಲೂ ವರಿಷ್ಠ ಕಲಾವಿದರು ಬಂದ್ರೆ ಅವ್ರಿಗೆ ದೊಡ್ಡ ಪಾತ್ರ ಹೋಗ್ತದೆ, ನಮ್ಗೆ ಸಣ್ಣ ಪಾತ್ರ ಬರ್ತದೆ. ನಾನು ರಾಮನನ್ನೇ ಹೇಳುವ ಅಂತ ಇವನು ತಯಾರಿ ಮಾಡ್ಕೊಂಡು ಅದ್ರ ಉಪಯೋಗ ಬರುವುದಿಲ್ಲ. ಹಾಗೆ ಎಲ್ಲದಕ್ಕೂ ಅವರು ಸಿದ್ಧರಾಗಿರ್ತಿದ್ರು. ಆವತ್ತು ನಿಜವಾಗಿಯೂ ಆಶುಕಲೆಯಾಗಿತ್ತದು. ಈಗ ಮಾತುಗಳಲ್ಲಿ ಪ್ರಸ್ತುತಪಡಿಸುವುದು ಆಶುಭಾಷಣದಂತಹ ಕಲೆಯೇ ಹೌದಾದರೂ ಅದಕ್ಕೆ ಅಧ್ಯಯನಕ್ಕೆ ಹೆಚ್ಚಿನ ಅವಕಾಶ, ಪೂರಕವಾದ ಪರಿಕರಗಳನ್ನು ಅಧ್ಯಯನ ಮಾಡುವುದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇದೆ. ಈಗ ಆ ವಿಭಾಗದಲ್ಲಿ ಬಹಳ ಸುಲಭ ಆಗಿದೆ ತಾಳಮದ್ಲೆ ಅರ್ಥಗಾರಿಕೆ. ಈ ಒಂದು ಯಕ್ಷಗಾನ ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳುವಂತಹದ್ದು ಕಾಲಮಿತಿಯ ಯಕ್ಷಗಾನ ಅಂತ ಹೇಳ್ತೇವೆ, ಆದರೆ ತಾಳಮದ್ದಳಿಗೆ ಅದನ್ನ ಅನ್ವಯಿಸಿ ಹೇಳುವುದಿದ್ರೆ ಇದರಲ್ಲಿಯೂ ಕೂಡ ಕಾಲಮಿತಿ ಅಂತ ಇರ್ತದೋ ಅಥವಾ ಎಷ್ಟು ಬೇಕಾದ್ರೂ ಸಮಯ ತಗೋಬಹುದು? ಇಲ್ಲ, ಈಗ ಕಾಲಮಿತಿ ಅನಿವಾರ್ಯ ಆಗಿದೆ. ಯಾಕೆಂದ್ರೆ ಜನರನ್ನ ಸೆಳೆದಿಟ್ಟುಕೊಳ್ಳುವುದಕ್ಕೆ ಒಂದು 2.75-3 ಗಂಟೆಗಿಂತ ಹೆಚ್ಚು ಕಾಲ ಎಂತ ಕಲಾವಿದರು ಬಂದರೂ ಜನರು ಕುಳಿತುಕೊಳ್ಳುವುದಿಲ್ಲ, ಜನರಿಗೆ ತಾಳ್ಮೆ ಕಡಿಮೆ ಆಗಿದೆ. ಹಾಗಾಗಿ ಅನಿವಾರ್ಯವಾಗಿ ಕಾಲಮಿತಿಗೆ ಈ ತಾಳಮದ್ಲೆ ಪ್ರಸಂಗಗಳು ಒಳಪಟ್ಟಿದ್ದಾವೆ. ಒಂದಿಡೀ ರಾತ್ರಿ ತಾಳಮದ್ಲೆ ಮಾಡುವುದಿದ್ರೂ ಕೂಡ 3-4 ಪ್ರಸಂಗಗಳನ್ನು ತೆಕ್ಕೊಂಡು ಪ್ರಸ್ತುತಿಪಡಿಸ್ತಾರೆ. ಹೌದು, ಹಾಗಿರುವಾಗ ಹವ್ಯಾಸಿಗಳಿಗೆ ಅಥವಾ ಹೊಸದಾಗಿ ಹೇಳುವುದಕ್ಕೆ ತೊಡಗುವವರಿಗೆ ಅವಕಾಶ ನೀಡುವುದಕ್ಕೆ ಅಲ್ಲಿ ಅವಕಾಶ ಆಗುವುದಿಲ್ಲ. ಯಾಕೆಂದ್ರೆ ಹೆಚ್ಚು ಪಾತ್ರಗಳನ್ನು ತೆಗೆದುಕೊಂಡಷ್ಟು ಕಾಲಾವಧಿ ಹೆಚ್ಚಿಗೆ ಬೇಕಾಗ್ತದೆ, ಸಮಯ ಮಿತಿಯೊಳಗೆ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅರೆಬೆಂದ ಕಾಳುಗಳು ಅಂತ ಹೇಳ್ತೀವಲ್ಲ, ಸ್ವಲ್ಪ ಮಟ್ಟಿಗೆ ಅದೆಲ್ಲ ಆಸಕ್ತಿ ಇದ್ದವರು ಏನೋ ಸ್ವಲ್ಪ ತಿಳಿದುಕೊಂಡವರು ಅಲ್ಲಿ ಹೋಗಿ ಪಾತ್ರಗಳನ್ನು ಪಡ್ಕೊಳ್ಳುವುದು ಕಷ್ಟ, ನಿಭಾಯಿಸುವುದು ಕಷ್ಟ. ಸಂಪೂರ್ಣ ತಯಾರಿ ಇರುವ ಪ್ರಬುದ್ಧ ಕಲಾವಿದರಾದ್ರೆ ಎಷ್ಟು ಬೇಕೋ ಅಷ್ಟು ಚೌಕಟ್ಟಿನವಾಗಿ ಮಾತಾಡಿಕೊಂಡು ಪ್ರಸಂಗವನ್ನ ಆ ಸಮಯ ಮಿತಿಯೊಳಗೆ ಮುಗಿಸುವ ಸಾಧ್ಯತೆ ಹೆಚ್ಚು. ಹಾಗಂತ ಕಾಲಮಿತಿಗೆ ಒಳಪಡಿಸಿ ಈಗ 3 ಗಂಟೆ ತಾಳಮದ್ಲೆ ಅಂದ್ರೆ 3 ಗಂಟೆಗೆ ಮುಗಿಸುವುದು ಬಹಳ ಅಪರೂಪ. ಎಲ್ಲೋ ಒಂದು ಕೆಲವು ಸಂದರ್ಭಗಳಲ್ಲಿ ಹಿಮ್ಮೇಳದವರು ಒಂದ್ ಸ್ವಲ್ಪ ಹೆಚ್ಚಿಗೆ ಸಮಯ ತಕ್ಕೊಳ್ತಾರೆ, ಅಥವಾ ಮಾತುಗಾರರಲ್ಲೇ ಏನೋ ಒಂದು ಚರ್ಚೆ ಯಾವುದೋ ಒಂದು ವಿಷಯದ ಕುರಿತಾಗಿ ಬಂದಾವಾಗ ಅದು ಬೆಳೀತಾ ಬೆಳೀತಾ ಹೋಗ್ಬಿಡ್ತದೆ, ಅವಾಗ ಪ್ರಸಂಗದ ಕಾಲಮಿತಿ ಮೀರಿ ಹೋಗ್ತದೆ. ಆದ್ರೆ ಸಾಮಾನ್ಯವಾಗಿ ಇಟ್ಟುಕೊಳ್ಳುವಾಗ 3 ಗಂಟೆ ಅಂತ ಇಟ್ಟುಕೊಳ್ತಾರೆ. ಅದು ಕೆಲವೊಮ್ಮೆ 4 ಗಂಟೆಯೂ ಆಗ್ತದೆ, ಕೆಲವೊಮ್ಮೆ 5-6 ಗಂಟೆ ಆಗುವುದುಂಟು. ಕುಳಿತುಕೊಳ್ಳುವ ಪ್ರೇಕ್ಷಕರ ತಾಳ್ಮೆ ಮೇಲೆ ಪ್ರಸಂಗ ಮುಂದುವರಿತಾ ಹೋಗ್ತದೆ. ಈಗ ಕಾಲಮಿತಿ ಅನಿವಾರ್ಯ, ಕಾಲಮಿತಿಗೆ ಒಗ್ಗುತ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಬೇಕು. ತಾಳಮದ್ದಲೆ ನಡೀತಾ ಇದ್ದ ಹಾಗೆ ನಡುವಿನಲ್ಲಿ ಒಂದು ಬಹುಮಾನ ವಿತರಣೆಯೋ ಅಥವಾ ಒಂದು ಸಭಾ ಕಾರ್ಯಕ್ರಮ ಬರ್ತದೆ, ಇದು ಒಂದು ನಿರಂತರತೆಗೆ ಏನಾದರೂ ಒಂದು ಅಡ್ಡಿ ಆಗ್ತದ ಹೇಗೆ ಅಂತ? ಖಂಡಿತವಾಗಿಯೂ ಆಗ್ತದೆ. ಯಾಕೆಂದ್ರೆ ಒಂದು ಸನ್ನಿವೇಶವನ್ನು ಕಟ್ಟಿಕೊಡುವಾಗ, ಈಗ ತಾಳಮದ್ದಲೆಲ್ಲಂತೂ ಯಾವುದೇ ವೇಷಭೂಷಣಗಳ ಅವಕಾಶ ಇಲ್ಲ. ಒಬ್ಬ ವ್ಯಕ್ತಿ ಸಾದಾ ಅಲ್ಲಿ ಕುಳಿತುಕೊಂಡು ತಾನು ರಾಜ ಅಥವಾ ಮಂತ್ರಿ ಅಥವಾ ಇನ್ನೇನೋ ಆ ಪಾತ್ರವಾಗಿ ಅವನು ತನ್ನನ್ನು ತಾನು ಪರಿಕಲ್ಪನೆ ಮಾಡಿಕೊಂಡು ಯಥಾವತ್ತಾಗಿ ತನ್ನ ಭಾವನೆಗಳನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನದಲ್ಲಿರ್ತಾನೆ. ಅಂತಹ ಸನ್ನಿವೇಶದಲ್ಲಿ ಮಧ್ಯಂತರದಲ್ಲಿ ಸಭಾ ಕಾರ್ಯಕ್ರಮವೋ ಬಹುಮಾನ ವಿತರಣೆಯೋ ಇಂಥದ್ದು ಬಂದರೆ ಅಲ್ಲಿಯವರೆಗೆ ಅವನು ಪಾತ್ರವನ್ನು ಯಾವ ಭಾವದಲ್ಲಿ ಯಾವ ವೇಗದಲ್ಲಿ ಕಟ್ಟಿಕೊಂಡು ಬರ್ತಾನೋ ಅದನ್ನೇ ಮುಂದುವರಿಸಿಕೊಂಡು ಹೋಗುವುದು ಬಹಳ ಕಷ್ಟ ಆಗ್ತದೆ. ಅದು ವೃತ್ತಿಪರರು ಅಂತ ಇದ್ದಾರೆ ಕೆಲವರು, ಅವರು ನಿದ್ದೆಗಣ್ಣಿನಲ್ಲಿ ಎಬ್ಬಿಸಿ ಕೂರಿಸಿದ್ರು ಆ ಪಾತ್ರವನ್ನು ಹಾಗೆಯೇ ಹೇಳ್ತಾರೆ. ಅಂಥವರಿಗೆ ಸಾಧ್ಯ ಬಿಟ್ಟರೆ ಹವ್ಯಾಸಿಗಳಿಗೋ ಅಥವಾ ಸ್ವಲ್ಪ ಅದರಲ್ಲಿ ಆಸಕ್ತಿ ಇದ್ದ ಮಾತ್ರದಿಂದ ಹಾಗೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಆಗುದಿಲ್ಲ. ಪ್ರಸಂಗ ಕೆಲವು ಸಂದರ್ಭಗಳಲ್ಲಿ ಆ ವಿಳಂಬದ ನಂತರ ತುಂಬಾ ಚೆನ್ನಾಗಿ ಆಗಿದ್ದು ಉಂಟು, ಇಲ್ಲ ಅಂತಲ್ಲ, ಆದರೆ ಬಹುತೇಕ ಸಂದರ್ಭಗಳಲ್ಲಿ ಒಂದು ರಸಾಭಾಸ ಹಾಗೆ ಆಗ್ತದೆ. ಈಗ ವೃತ್ತಿಪರರ ಜೊತೆಗೆ ಈ ಹವ್ಯಾಸಿಗಳು ಸೇರ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಏನಾದರೂ ಮುಜುಗರ ಆಗುವುದಿದೆಯಾ? ಮುಜುಗರ ಖಂಡಿತ ಆಗ್ತದೆ. ಯಾಕೆಂದ್ರೆ ಅವರು ನಾವು ಪ್ರಸಂಗವನ್ನ ಒಂದು ಸಲ ಓದಿದ್ರೆ ಅವರು ಸಾವಿರಾರು ಸಲ ಓದಿರ್ತಾರೆ, ಮತ್ತೆ ಸಾಕಷ್ಟು ಕಾರ್ಯಕ್ರಮ ಹೌದು, ಯಾವುದನ್ನು ತೆಗೆದು ಹಾಕಿದ್ರೆ ಸುಂದರವಾದ ಮೂರ್ತಿ ಆಗ್ತದೆ ಎನ್ನುವ ಕಲ್ಪನೆ ಅವರಿಗೆ ಚೆನ್ನಾಗಿ ಬಂದಿರ್ತದೆ. ಒಬ್ಬ ಶಿಲ್ಪಿ ಹತ್ರ ಒಂದು ಕಲ್ಲು ತೋರಿಸಿದ್ರೆ ಅವನಿಗೆ ಅಲ್ಲಿ ಮೂರ್ತಿ ಮಾತ್ರ ಕಾಣುತ್ತದಂತೆ, ಬೇಳದೇ ಇದ್ದ ಭಾಗಗಳನ್ನು ತೆಗೆದು ಹಾಕುವುದು ಎಷ್ಟು ತೆಗೆದು ಹಾಕಬೇಕು ಅನ್ನೋದು ಅವನಿಗೆ ಕಲ್ಪನೆ ಇರ್ತದೆ. ನಾವು ಹೊಸದಾಗಿ ನೋಡೋರಿಗೆ ಅದು ಬರೀ ಕಲ್ಲಿನ ಕಾಣಿಸ್ತದೆ, ನಾವು ಮೂರ್ತಿ ಕೆತ್ತಲಿಕ್ಕೆ ಹೋದ್ರೆ ಅದು ಕಲ್ಲೇ ಒಡೆದ ಎರಡು ಹೋಳಾಗಬಹುದು. ಇಂಥ ಸನ್ನಿವೇಶಗಳು ಇರ್ತವೆ. ಅವರಿಗೆ ಯಾವ ವಿಷಯಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಯಾವುದನ್ನ ವಿಳಂಬಿಸಬೇಕು, ಯಾವುದನ್ನ ಕ್ಷಿಪ್ರದಲ್ಲಿ ಮುಗಿಸಬೇಕು, ಈ ಕಲ್ಪನೆಗಳಿರ್ತವೆ. ಮತ್ತೆ ಜನರು ಯಾವುದರ ಕಡೆಗೆ ಆಕರ್ಷಿತರಾಗ್ತಾರೆ ಅನ್ನುವುದು ಅವರಿಗೆ ಆ ರಂಗದ ಪ್ರಯೋಗಗಳಿಂದ ಅನುಭವ ಆಗಿರ್ತದೆ. ಹಾಗಾಗಿ ಅವರೊಂದಿಗೆ ಹೊಂದಿಕೊಂಡು ನಾವು ಹೋಗುವಾಗ ಬಹಳ ಮುಜುಗರಕ್ಕೆ ಈಡಾಗಲೇಬೇಕಾಗ್ತದೆ. ನಾವು ಹೇಳಿದ ಯಾವುದೋ ಒಂದು ಶಬ್ದ ಸರ್ವಥಾ ಅಲ್ಲಿ ಸಲ್ಲದೇ ಇರುವ ಶಬ್ದವೂ ಆಗಿ ಹೋಗಿರ್ಬೋದು, ಆ ಸನ್ನಿವೇಶಕ್ಕೆ ಹೊಂದದೇ ಇರುವಂತಹ ಅಪಶಬ್ದವೇ ಬಂದರೂ ಬರಬಹುದು. ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆದರೆ ಬಹುತೇಕ ತುಂಬಿದ ಕೊಡಗಳು ತುಳುಕುವುದಿಲ್ಲ ಅನ್ನುವ ಹಾಗೆ ಪ್ರಜ್ಞಾವಂತರಾದ ಪ್ರಬುದ್ಧ ಕಲಾವಿದರು ಎಳೆಯ ಕಲಾವಿದರಲ್ಲಿ ಏನಾದರೂ ಲೋಪದೋಷಗಳಾದರೆ ಅವುಗಳನ್ನ ಸಭಿಕರಿಗೆ ಗೊತ್ತಾಗದ ಹಾಗೆ ಅಲ್ಲಿಯೇ ತಮ್ಮ ಮಾತುಗಳ ಮೂಲಕವೇ ತಿದ್ದಿಕೊಂಡು ತಮಗೆ ಬೇಕಾದ ರೂಟಿಗೆ ಅವ್ರನ್ನ ಕರೆದುಕೊಂಡು ಹೋಗುವುದು ಬಹುತೇಕ ಸಂದರ್ಭಗಳಲ್ಲಿ ನಡೀತದೆ. ತಾಳಮದ್ದಳಿಯ ಯಶಸ್ಸಿನಲ್ಲಿ ಪಾತ್ರಧಾರಿಗಳ ಪ್ರಾಮುಖ್ಯತೆ ಎಷ್ಟಿದೆಯೋ ಅಷ್ಟೇ ಪ್ರಾಮುಖ್ಯತೆ ವೀಕ್ಷಕರ ಅಥವಾ ನೋಡುಗರ ಒಂದು ಆ ಒಂದು ಗುಣಮಟ್ಟ ಅವರ ಒಂದು ಆಸಕ್ತಿಯ ಮೇಲೂ ಕೂಡ ಹೊಂದಿದೆ ಅಂತ ನಾವು ಭಾವಿಸ್ತೇವೆ. ಏನಿಸ್ತದೆ ನಿಮಗೆ? ಖಂಡಿತ ಹೌದು. ಈಗ ಹಿಮ್ಮೇಳದವರು ಅವರ ಕಲಾ ಪ್ರೌಢಿಮೆಯಿಂದ ತಾಳಮದ್ದಲೆಯನ್ನ ಎತ್ತರಕ್ಕೆ ಕೊಂಡೋಗಬಹುದು. ಅರ್ಥಧಾರಿಗಳು ಖಂಡಿತವಾಗಿಯೂ ಅದನ್ನು ಮಾಡುವುದಕ್ಕಾಗಿಯೇ ಕುಳಿತಿರ್ತಾರೆ. ಆದರೆ ಅವರ ಎರಡೂ ಜನರ ಮೇಲೆ ಅಂದ್ರೆ ಎರಡೂ ಪಕ್ಷದ ಮೇಲೆ ಹೆಚ್ಚಿನ ಒತ್ತಡ ಬರುವುದು ಯಾವಾಗ ಅಂದ್ರೆ ಪ್ರೇಕ್ಷಕರು ನಿಶ್ಶಬ್ದವಾಗಿ ಕುಳಿತಾವಾಗ ಅವರಿಗೆ ಜವಾಬ್ದಾರಿ ಅತ್ಯಂತ ಹೆಚ್ಚಿಗೆ ಆಗ್ತದೆ. ಜನ ಎಲ್ಲರೂ ತಮ್ಮ ಕಡೆ ತದೇಕ ಚಿತ್ತದಿಂದ ನೋಡ್ತಾ ಇದ್ದಾರೆ ಅನ್ನುವಾಗ ಜನರಿಗೆ ತುಂಬಾ ರಸಾನುಭೂತಿ ಸಿಗ್ತಾ ಇದೆ, ನಾವು ಅವರಿಗೆ ಇನ್ನೂ ಹೆಚ್ಚು ಏನನ್ನಾದ್ರೂ ಕೊಡಲೇಬೇಕು ಎನ್ನುವ ತುಡಿತಕ್ಕೆ ಒಳಗಾಗಿ ಮತ್ತು ಒಳ್ಳೆ ಕಾರ್ಯಕ್ರಮ ಅವರಿಂದ ಒಳ್ಳೊಳ್ಳೆ ಸಾಹಿತ್ಯಗಳು ಹೊರಗೆ ಬರ್ತವೆ. ಪ್ರೇಕ್ಷಕರ ಸ್ಪಂದನೆ ಬಹಳ ಮುಖ್ಯ. ನಿಮ್ಮ ಒಂದು ಈ ತಾಳಮದ್ದಳೆಯ ಪಯಣದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಎಷ್ಟು ವರ್ಷದಿಂದ ತಾಳಮದ್ದಳೆಯಲ್ಲಿ ಪಾಲ್ಗೊಳ್ತಾ ಇದ್ರಿ, ಏನೇನು ಅನುಭವಗಳಾಗಿವೆ? ನಾನು ಸರ್ ಒಂದು 26-27 ವರ್ಷದಿಂದ ಈ ತಾಳಮದ್ದಳೆ ಕ್ಷೇತ್ರದಲ್ಲಿ ಇದ್ದೇನೆ. ನನಗೆ ತಂದೆ ಮತ್ತು ಅಜ್ಜನ ಕಡೆಯಿಂದ ನನಗೆ ಆನುವಂಶಿಕವಾಗಿ ಈ ಯಕ್ಷಗಾನದ ಬಗ್ಗೆ ಸೆಳೆತಾ ಇತ್ತು. ಅವರು ಅದರಲ್ಲಿ ಕೃಷಿ ಮಾಡಿದವರೇ, ಆದ್ರಿಂದ ವಿಶೇಷವಾಗಿ ಹೊಸದಾಗಿ ಸ್ಟಡಿ ಮಾಡುವಂತ ಪ್ರಸಂಗ ಬರಲಿಲ್ಲ. ನಾನು ಈ ಕ್ಷೇತ್ರಕ್ಕೆ ಬಂದದ್ದು ಮಾತ್ರ ಒಂದು ರೀತಿ ಅನಿರೀಕ್ಷಿತ ಅಂತಲೇ ಹೇಳಬೇಕು. ನನ್ನ ಹಿನ್ನೆಲೆಯನ್ನು ಗೊತ್ತಿರುವ ಒಬ್ರು ಒಂದು ತಾಳಮದ್ದಲೆ ನಡೀತಾ ಇತ್ತು, ಅಲ್ಲಿ ಒಂದು ಪಾತ್ರಕ್ಕೆ ನನ್ನ ಹೆಸರು ಬರೆದು ಘೋಷಣೆ ಮಾಡಿಬಿಟ್ರು. ನನಗೆ ಆ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಇದೇನು ನನಗೆ ಹೀಗೆ ಪಾತ್ರ ಕೊಟ್ಟು ಬಿಟ್ಟಿದ್ದೀರಲ್ಲ ಅಂತ ಹೇಳಿದೆ. ನೀನು ಹೇಳು, ನಿನ್ಗೆ ಹೇಳಲಿಕ್ಕೆ ಬರ್ತದೆ, ನಮ್ಗೆ ಗೊತ್ತುಂಟು, ಸುಮ್ಮನೆ ಇರು ಅಂತ ಹೇಳಿದ್ರು. ಅವತ್ತೇನೋ ಒಂದು ನನಗೆ ಬಾಯಿಗೆ ಬಂದದ್ದನ್ನು ಹೇಳಿದೆ. ಅಲ್ಲಿನಿಂದ ನಾನು ಅರ್ಥಧಾರಿ ಅಂತ ಅಲ್ಲಿ ಬಂದವರಿಗೆ ಅಷ್ಟು ಗೊತ್ತಾಯ್ತು. ಆ ನಂತರ ಕೆಲವು ಕಾಲ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ತಾಳ್ಮದ್ಲೆಗಳನ್ನ ಕೇಳುವ ಮತ್ತು ಸಣ್ಣ ಪುಟ್ಟ ಪಾತ್ರಗಳನ್ನ ಹೇಳುವ ವ್ಯವಸ್ಥೆಗೆ ನಾನು ಒಗ್ಗಿಕೊಂಡೆ. ಆಮೇಲೆ ಅಲ್ಲಿ ತೊಡಗಿದಾವಾಗ ಮಾತ್ರ ನಮ್ಗೆ ಏನೇನು ಕೊರತೆ ಇದೆ ಅನ್ನೋದು ಗೊತ್ತಾಗ್ತದೆ. ಈಗ ಸಾಮಾನ್ಯವಾಗಿ ಕೇಳಿದ್ರೆ ರಾಮಾಯಣ ಏನು ಮಹಾಭಾರತ ಏನು ಅಂತ ನನಗೆ ಗೊತ್ತುಂಟು ಅಂತ ಹೇಳ್ಬಿಡ್ಬಹುದು. ಆದ್ರೆ ಅಲ್ಲಿ ನಿಗದಿತವಾದ ವಿಷಯಕ್ಕೆ ಸಂಬಂಧಪಟ್ಟ ಪೂರಕ ಮಾಹಿತಿಗಳು ನಮ್ಗೆ ಎಲ್ಲವೂ ಗೊತ್ತಿರುವುದಿಲ್ಲ. ಆ ಸೂಕ್ಷ್ಮವಾದ ಮಾಹಿತಿಗಳನ್ನ ಗ್ರಹಿಸುವುದಕ್ಕಾಗಿ ನಾವು ಪ್ರಸಂಗ ಪುಸ್ತಕಗಳನ್ನು ಮೂಲ ಆಧಾರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ. ಹಾಗೆ ಬಂದಾವಾಗ ನಾನು ಅದರಲ್ಲಿ ಮುಂದುವರೆದೆ, ತೊಡಗಿಸಿಕೊಂಡೆ. ನಂತರ ಈಗೊಂದು 10 ವರ್ಷಗಳ ಕೆಳಗೆ ಕೆಲವು ಮಿತ್ರರು ಸಮಾನ ಮನಸ್ಕರು ಸೇರಿಕೊಂಡು ಒಬ್ರು ವಿ ಎಸ್ ಭಟ್ರು ಅಂತ ಇಲ್ಲಿ ವಜ್ರಳ್ಳಿ ಕನ್ನಡ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ರು, ಎಂ ವಿ ಭಟ್ರು, ಭಾಸ್ಕರ್ ಭಟ್ರು, ಶಿವಗುರುಜಿಯವರು, ಹೀಗೆ ಕನ್ನಡ ಶಾಲೆಯ ಶಿಕ್ಷಕರ ವೃಂದ, ಅವರೆಲ್ಲ ನನ್ನನ್ನು ಪ್ರೀತಿಯಿಂದ ಒಪ್ಪಿಕೊಂಡ್ರು. ನಾವೆಲ್ಲ ಸೇರಿ ಒಂದು ಯಕ್ಷಪಂಚಮಿ ಅಂತ ಒಂದು ತಾಳ್ಮದ್ಲೆ ಕೂಟವನ್ನು ಮಾಡಿದ್ವಿ. ಹಿಮ್ಮೇಳದ ಕಲಾವಿದರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವೊಂದು ಕೆಲವು ಪ್ರಯೋಗಗಳನ್ನು ಮಾಡಿದೀವಿ. ನಮ್ಮ ದುರಾದೃಷ್ಟವೋ ಏನೋ, ನಮ್ಮ ಹತ್ರ ಕೂಟವನ್ನು ರಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ಅಷ್ಟು ಪ್ರಯತ್ನ ಸಾಕಾಗಲಿಲ್ಲ, ಮಾಡುವುದೇನು ದೊಡ್ಡ ಕೆಲಸ ಆಗಿರ್ಲಿಲ್ಲ. ಆವಾಗ ನಡೀತದೆ ಬಿಡು ಅಂತ ಓದ್ಬಿಟ್ವಿ. ಆಮೇಲೆ ಆಕಸ್ಮಿಕವಾಗಿ ನಮ್ಮ ವಿ ಎಸ್ ಭಟ್ರು ತೀರ್ಕೊಂಡ್ಬಿಟ್ರು. ಅಲ್ಲಿಂದ ಮುಂದೆ ನಮ್ಮ ತಾಳ್ಮದ್ಲೆ ಕೂಟ ನಿಂತು ಹೋಯ್ತದು. ನಾವು ಅಷ್ಟು ದಿನಗೂಡಿ ಕಟ್ಟಿದ್ದ ಒಂದು ಅರ್ಧ ಬಿಲ್ಡಿಂಗ್ ಚಾವಣಿ ಅಂತ ಬರುವಾಗ ಮುಂದುವರಿಲೇ ಇಲ್ಲ. ಅಷ್ಟಾದ್ಮೇಲೆ ಅದು ಬಹಳ ದಿವಸ ಮುಂದುವರಿಯುವುದಿಲ್ಲ, ಅದು ಹಾಗಾಯ್ತು. ಹಾಗಿದ್ದಾಗಲೂ ಅಲ್ಲಲ್ಲಿ ಅಲ್ಲಲ್ಲಿ ನಡೆಯುವ ಕೂಟಗಳಲ್ಲಿ ನಾನು ಒಬ್ಬ ತಾಳ್ಮದ್ಲೆ ಆಸಕ್ತ ಅರ್ಥಧಾರಿ ಅನ್ನೋದು ಗೊತ್ತಿದ್ದ ಕೆಲವು ಜನ ನಮ್ಮನ್ನು ಕರೆದು ಆವಾಗ ಆವಾಗ ಪಾತ್ರಗಳನ್ನು ಕೊಡ್ತಾರೆ. ಮೊದಲೇ ಸೂಚಿಸ್ತಾರೆ ಇಂಥ ಪಾತ್ರ ಇಂಥ ಪ್ರಸಂಗ ಅಂತ. ಅದಕ್ಕೆ ತಕ್ಕ ಮುಟ್ಟಿನ ನ್ಯಾಯ ಒದಗಿಸಿದಂತ ಸಮಾಧಾನವೂ ಉಂಟು. ತಾಳ್ಮದ್ದಳಿಯ ಜೊತೆ ಜೊತೆಗೆ ಕೃಷಿಯನ್ನು ಕೂಡ ನೀವು ನಿಭಾಯಿಸ್ತಾ ಇದ್ರಿ, ಈ ದ್ವಿಪಾತ್ರವನ್ನು ಹೇಗೆ ನಿಭಾಯಿಸ್ತೀರಿ ನೀವು? ಒಂದು ವೃತ್ತಿ ಮತ್ತೊಂದು ಪ್ರವೃತ್ತಿ, ಇದು ಎರಡನ್ನೂ ನಾವು ಒಟ್ಟಿಗೆ ತಕ್ಕೊಂಡು ಹೋಗ್ಲೇಬೇಕು ಅನಿವಾರ್ಯ. ಯಾಕೆಂದ್ರೆ ನೀವು ಗೊತ್ತಿರಬಹುದು, ತಾಳ್ಮದ್ದಳಿಯ ಮೂಲದಲ್ಲಿ ಬಹಳ ಆದಾಯ ಇಲ್ಲ. ಈ ಯಕ್ಷಗಾನ ಕ್ಷೇತ್ರವೇ ಹೌದು, ಸಣ್ಣ ಪುಟ್ಟ ಕಲಾವಿದರಿಗೆ ಏನು ವಿಶೇಷ ಆದಾಯ ಇಲ್ಲ. ಅದರಲ್ಲೇ ತೊಡಗಿಕೊಂಡು ವೃತ್ತಿಪರರು ಅಂತ ಆದವರಿಗೆ ಬಹಳ ಬೇಡಿಕೆಗೆ ಬಂದಾವಾಗ ಅವರಿಗೆ ಸಾಕಷ್ಟು ವರಮಾನ ಇರಬಹುದು. ಪ್ರಾರಂಭಿಕ ಹಂತದಲ್ಲಿರುವವರಿಗೆ 150-200 ಕೊಡ್ತಾರೆ, ನೀನು ಹೇಳಿದ್ ಚೆನ್ನಾಗಿತ್ತು ಮತ್ತೆ ಬಾ ಅಂತ ಹೇಳಿ ಕಳಿಸ್ತಾರೆ. ಇಷ್ಟೇ ಬಿಟ್ಟರೆ ಮತ್ತೇನು ಸಿಗುವುದಿಲ್ಲ ನಮಗೆ. ಆತ್ಮಸಮಾಧಾನ ಆತ್ಮತೃಪ್ತಿಯೇ ಅಲ್ಲಿ ದೊಡ್ಡ ಬಹುಮಾನ. ಹಾಗಿರುವಾಗ ನಾವು ಕೃಷಿ ಮೂಲದಿಂದ ಬಂದವರು ಕೃಷಿಯಲ್ಲಿ ತೊಡಗಿಕೊಳ್ಳುವುದು ಅನಿವಾರ್ಯ, ನಮ್ಮ ಜೀವನ ನಿರ್ವಹಣೆ ಆಗ್ಲೇಬೇಕಲ್ಲ. ಹಾಗಾಗಿ ಎರಡನ್ನು ಸರಿ ತೂಗಿಸಿಕೊಂಡು ಹೋಗ್ಲೇಬೇಕಾಗ್ತದೆ. ಕೃಷಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತೊಡಗಿಕೊಳ್ಳುತ್ತಾ ವಿರಾಮದ ಸಮಯದಲ್ಲಿ ಅಧ್ಯಯನದ ಕಡೆಗೆ ಲಕ್ಷ್ಯವನ್ನು ಕೊಟ್ಟು ಎರಡನ್ನು ತೂಗಿಸಿಕೊಂಡು ಹೋಗುವ ಪ್ರಯತ್ನ ಮಾಡಿದೆ. ಈಗ ನಿಮ್ಮ ಪರಿಸರದಲ್ಲಿ ಅಡಿಕೆ ಪ್ರಧಾನವಾದಂತಹ ಒಂದು ಆರ್ಥಿಕ ಬೆಳೆ, ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ತೀರಿ? ಅಡಿಕೆ ಒಂದು ಕಾಲದಲ್ಲಿ ಕೃಷಿ ಅಂದ್ರೆ ಅದರ ಪರಿಭಾಷೆ ಬೇರೆ. ನಮ್ಮ ಮನೆಯ ಅಗತ್ಯಕ್ಕೆ ಬೇಕಾದ ಎಲ್ಲವನ್ನು ನಾವೇ ಬೆಳೆಯುವ ಒಂದು ಪದ್ಧತಿ ಇತ್ತು. ಹೌದು, ಸ್ವಾವಲಂಬಿಗಳಾಗಿ ಆವಾಗ ಮನೆಗೆ ಬೇಕಾಗುವಷ್ಟು ಭತ್ತ, ಬೆಲ್ಲ, ಅಲಸಂದಿ, ಉದ್ದು ಇಂಥವುಗಳನ್ನೆಲ್ಲ ರೈತರು ಬೆಳೆದುಕೊಳ್ತಾ ಇದ್ವಿ. ಆಮೇಲೆ ಆಮೇಲೆ ಆಮೇಲೆ ಅದರ ಪರಿಭಾಷೆ ಬೇರಾಯ್ತು. ಈಗಂತೂ ಕೃಷಿ ಅಂದ್ರೆ ಒಂದು ರೀತಿಯ ಗಣಿ ಇದ್ದ ಹಾಗೆ, ನಮ್ಮ ಕೃಷಿ ಭೂಮಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಉತ್ಪನ್ನವನ್ನು ತೆಗೆದು ಹೊರಗಿನಿಂದ ದುಡ್ಡನ್ನು ನಾವು ಒಳಗೆ ತಂದುಕೊಳ್ಳುವ ಮನೋಭಾವ ಪ್ರಾರಂಭ ಆಗಿದ್ದ. ಆವಾಗಿನಿಂದ ಬೇರೆ ಬೇರೆ ಬೇರೆ ಬೇರೆ ರೀತಿಯ ವಾಣಿಜ್ಯಕ್ಕೆ ಬೆಳೆಗಳ ಬಗ್ಗೆ ಒತ್ತು ಕೊಡುವುದಕ್ಕೆ ಪ್ರಾರಂಭ ಆಯಿತು. ಮೊದಲೆಲ್ಲ ನಮ್ಮ ಊರಿನಲ್ಲಿ ಸುಮಾರು ಒಂದು 100-125 ಎಕರೆ ಅಷ್ಟು ಗದ್ದೆ ಭತ್ತ ಬೆಳೀತಾ ಇದ್ರು. ಇವಾಗ ಇಡೀ ಊರಿನ ಅದೇ ಕ್ಷೇತ್ರವನ್ನು ನಾವು ಓಡಾಡಿದ್ರೆ ಒಂದು ಕಡೆಗೆ ಮಾತ್ರ ಗದ್ದೆ ಮಾಡುವುದು ಕಾಣುತ್ತದೆ, ಮತ್ತೆಲ್ಲೂ ಭತ್ತ ಬೆಳೆಯೋರಿಲ್ಲ. ಪರಿಸ್ಥಿತಿ ಅಲ್ಲಿವರೆಗೆ ಬಂದಿದೆ. ಎಲ್ಲರೂ ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನು ತೆಂಗಿಗೆ ಅಷ್ಟು ಒತ್ತಿರಲಿಲ್ಲ ಇಷ್ಟು ವರ್ಷಗಳ ಕಾಲ. ಈಗ ಇತ್ತೀಚೆಗೆ 50-60-90 ತನಕ ರೇಟ್ ಬಂದು ತೆಂಗಿನಕಾಯಿ ಬಗ್ಗೆ ಸ್ವಲ್ಪ ಲಕ್ಷ ವಹಿಸ್ತಾ ಇದ್ದಾರೆ. ಇಲ್ಲದಿದ್ರೆ ತೆಂಗು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಿತ್ತು, ಅದು ಎಷ್ಟು ಬಂತೋ ಅಷ್ಟು ಹೀಗೆ ತಕೊಳ್ತಾ ಇದ್ರು, ಅದನ್ನೇ ಪ್ರಧಾನವಾಗಿ ಮಾಡ್ತಾ ಇರಲಿಲ್ಲ, ಅಡಿಕೆಗೆ ಹೆಚ್ಚು ಒತ್ತಿತ್ತು. ಈಗ ಇತ್ತೀಚೆಗೆ ಕಾಳುಮೆಣಸು, ಏಲಕ್ಕಿ ಮತ್ತೆ ಕೋಕೋ ಕಾಫಿ ಇವುಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಆದರೆ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಬೆಳೆಗಳು ಬರ್ತಾ ಇಲ್ಲ. ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬರ್ತಾ ಇರೋದು ಅಡಿಕೆ, ತೆಂಗಿನಕಾಯಿ, ಕಾಳುಮೆಣಸು ಮತ್ತೆ ಯಾಲಕ್ಕಿ ಬೆಳೆದರೂ ಬಹಳ ಕಡಿಮೆ ಇದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋರು ಯಾರು ಈ ಕಡೆ ಕೇಳಿಲ್ಲ ನಾನು. ಕೃಷಿಯಲ್ಲಿ ಎದುರಿಸುವಂತಹ ಸವಾಲುಗಳು ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ? ಹಿಂದಿನವರು ಒಂದು ಸೂಕ್ತಿಯನ್ನು ಹೇಳಿದ್ದಾರೆ, ಏಕಸ್ತಪೋ ದ್ವಿರಧ್ಯಾಯಿ ತ್ರಿಭಿರ್ಗಾನಂ ಚತುಷ್ಪಥ ಪಂಚ ಸಪ್ತ ಕೃಷಿಶ್ಚೈವ ಸಂಗ್ರಾಮೇ ಬಹುಬಿರ್ಜನೈ ಅಂತ. ತಪಸ್ಸು ಮಾಡುವುದಕ್ಕೆ ಒಬ್ಬನೇ ಇರಬೇಕಂತೆ, ಅಧ್ಯಯನ ಮಾಡುವುದಾದ್ರೆ ಒಬ್ಬ ಹೇಳಿಕೊಡುವುದಕ್ಕೆ ಗುರು, ಒಬ್ಬ ಕೇಳುವುದಕ್ಕೆ ಶಿಷ್ಯ, ಎರಡು ಜನ ಸಾಕು. ಗಾಯನಕ್ಕಾದ್ರೆ ಒಬ್ಬ ಶ್ರುತಿಗೆ, ಒಬ್ಬ ಲಯಕ್ಕೆ, ಒಬ್ಬ ಹಾಡುವುದಕ್ಕೆ, ಮೂರು ಜನ ಬೇಕು. ದಾರಿಯನ್ನು ಸಾಗುವಾಗ ನಾಲ್ಕು ಜನ ಇರಬೇಕು ಅಂತ ಶಾಸ್ತ್ರ. ಇವಾಗ ಯಾರು ನಡ್ಕೊಂಡು ದಾರಿ ಸಾಗುವ ಪದ್ಧತಿನೇ ಇಲ್ಲ. ಕೃಷಿಗೆ ಐದು ಆರು ಏಳು ಹೀಗೆ ಜನ ಬೇಕು, ಸಂಗ್ರಾಮಕ್ಕೆ ಬಹಳ ಜನ ಬೇಕು. ಹೀಗೆ ಅಸೂಕ್ತಿಯ ಅರ್ಥ. ನಮ್ಮ ಕೃಷಿ ಕುಟುಂಬಗಳು ಮೊದಲು ಹೇಗಿರ್ತಿದ್ವು ಅಂದ್ರೆ ಎಲ್ಲ ಕೂಡು ಕುಟುಂಬ ಆಗಿತ್ತು, ಬಹಳಷ್ಟು ಭೂಮಿ ಇರ್ತಿತ್ತು, ಮನೆಗೆ ಬೇಕಾಗುವ ಎಲ್ಲಾ ಕೆಲಸಗಳನ್ನು ಆವ ಮನೆಯವರೇ ಮಾಡ್ತಾ ಇದ್ರು. ಸಂದರ್ಭಿಕವಾಗಿ ಬೇಕಾದ್ರೆ ಆಚೆ ಮನೆಯವರನ್ನೇ ಮುರಿಯಾಳು ಅಂತ ನಮ್ಮ ಕಡೆ ಹೇಳ್ತಾರೆ. ಆ ಪದ್ಧತಿಯಲ್ಲಿ ಕೆಲಸದ ವಿನಿಮಯ, ಆ ಮನೆಯಿಂದ ನಾಲ್ಕು ಜನರನ್ನು ನಮ್ಮ ಮನೆಗೆ ತರೋದು, ತೀರಾ ಅಗತ್ಯ ಬಿದ್ದಾಗ ಮತ್ತೆ ಅವ್ರ ಮನೆ ಕೆಲಸಕ್ಕೆ ಬೇಕಾದಾಗ ನಾವು ಒದಗುವುದು, ಹೀಗಿತ್ತು. ಈಗ ಏನಾಗಿದೆ, ಕುಟುಂಬಗಳು ಒಡೆದು ಒಡೆದು ಒಡೆದು, ಭೂಮಿಯೂ ಒಡೆದು ಒಡೆದು ಒಡೆದು, ಎಲ್ಲ ಮನೆಗಳಲ್ಲೂ ಒಬ್ಬ ಗಂಡಸು ಒಬ್ಬ ಹೆಂಗಸು ಇರುವ ಕುಟುಂಬಗಳೇ ಹೆಚ್ಚಾಗಿದ್ದಾವೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು, ಅವ್ರನ್ನ ಒಳ್ಳೊಳ್ಳೆ ಸ್ಥಾನಕ್ಕೆ ಮುಟ್ಟಿಸಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೂ ಇರ್ತದೆ, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ, ಬಹುತೇಕ ಜನ ಸಫಲರೂ ಆಗಿದ್ದಾರೆ. ಹಾಗಾಗಿ ಈಗ ಕೃಷಿ ಕಾರ್ಮಿಕರ, ಅದರಲ್ಲೂ ಪಳಗಿದ ಕಾರ್ಮಿಕರ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ನಾವು ಉತ್ಪನ್ನವನ್ನ ಹೆಚ್ಚು ಮಾಡುವ ಕಡೆ ಎಷ್ಟು ಲಕ್ಷ ವಹಿಸಿದ್ರು, ಆ ಬಂದ ಹೆಚ್ಚಾದ ಉತ್ಪನ್ನಗಳು ಕೃಷಿ ಕೂಲಿ ಕಾರ್ಮಿಕರ ಜೇಬಿಗೆ ಹೋಗ್ತಾ ಇದ್ದ ಬಿಟ್ರೆ ಕೃಷಿಕನ ಮನೆಗೆ ಬರ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಯಾಂತ್ರೀಕರಣದ ಬಗ್ಗೆಯೂ ಕೂಡ ಯೋಚನೆ ಮಾಡಬಹುದು, ಆದ್ರೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಅಂತ? ಕೃಷಿ ಯಾಂತ್ರೀಕರಣ ಮಾಡಲೇಬೇಕು ಅನಿವಾರ್ಯ, ಆದ್ರೆ ಯಾವುದಕ್ಕೆ ಹೋದ್ರೂ ಕೂಡ ಒಬ್ಬ ಮಾನಿಟರ್ ಬೇಕೇ ಬೇಕು. ಈಗ ದೋಟಿ ಬಂತು, ದೋಟಿ ಬಂದ್ರೂ ಕೂಡ ಒಬ್ಬ ಕೊಯ್ಯುವುದಕ್ಕೆ ಒಬ್ಬ ಅಡಿಕೆ ಹಿಡಿಯುವುದಕ್ಕೆ ಬೇಕು. ಅಷ್ಟಾದಾವಾಗ್ಲೂ ಅಡಿಕೆ ಆರಿಸುವ ಕೆಲಸ ತಪ್ಪುವುದಿಲ್ಲ, ಮತ್ತೆ ಮದ್ದು ಹೊಡೆಯುವುದಾದ್ರೂ ಹೌದು. ಮೊದಲು ಮರ ಏರಿ ಬೋಡೋ ಮಿಶ್ರಣವನ್ನು ಹೊಡಿತಾ ಇದ್ರು, ಇವಾಗ ನೆಲದಿಂದ ಹೊಡಿತಾರೆ, ಆದ್ರೂ ಕೂಡ ಅವನಿಗೂ ಒಬ್ಬ ಹೆಲ್ಪರ್ ಬೇಕೇ ಬೇಕು. ಟ್ರ್ಯಾಕ್ಟರ್ಗಳಿಂದ ಗದ್ದೆ ಉಳುಮೆ ಮಾಡುವ ಪದ್ಧತಿ ಬಂತು, ಈಗ ಗದ್ದೆ ಮಾಡುವುದೇ ಹೊರಟು ಹೋಯ್ತು, ಹಾಗಾಗಿ ಟ್ರ್ಯಾಕ್ಟರ್ಗಳ ಕೆಲಸ ಇಲ್ಲ. ಕೃಷಿ ಕೂಲಿ ಕಾರ್ಮಿಕರು ಅಂದ್ರೆ ಗಿಡ ಹಚ್ಚುವುದು, ಅಡಿಕೆ ಹೆಕ್ಕುವುದು, ಅಡಿಕೆಯನ್ನು ಸಾಗಿಸುವುದು, ಅಡಿಕೆಯನ್ನು ಸುಲಿದು ಅದನ್ನ ವರ್ಗೀಕರಣ ಮಾಡುವಲ್ಲಿ, ಮೌಲ್ಯವರ್ಧನೆ ಮಾಡುವಲ್ಲಿ ಅನಿವಾರ್ಯ. ಆವಾಗ ಪ್ರತಿಯೊಂದು ಕುಟುಂಬದವರು ಕೂಡ ಒಂದೋ ನೆರೆಮನೆಯವರ ಸಹಾಯ ತಕೊಳ್ಬೇಕು, ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ಹೊರಗಿನಿಂದ ಕಾರ್ಮಿಕರನ್ನು ತರಬೇಕು, ಅಲ್ಲಿ ಸಮಸ್ಯೆ ಆಗ್ತಾ ಇರುವುದು. ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಮಸ್ಯೆಗಳಿವೆಯಾ? ಕೃಷಿ ಮಾರುಕಟ್ಟೆ ಈಗ ನಾವು ಕೇಳ್ತೇವೆ, ಈ ಮಾರ್ಕೆಟಿಂಗ್ ಅದೆಲ್ಲ ಕೇವಲ ಪುಸ್ತಕದ ಬದನೆಕಾಯಿಗಳಾಗಿದ್ದಾವೆ ಬಿಟ್ರೆ ನಮ್ಮ ಇಂಥ ರೂರಲ್ ಏರಿಯಾಗಳಲ್ಲಿ ಅದೇನು ಪರಿಣಾಮಕಾರಿ ಆಗಲೂ ಇಲ್ಲ, ಕಾರ್ಯಗತ ಆಗುವಂತ ಸ್ಥಿತಿಯೂ ಇಲ್ಲ. ಯಾಕಂದ್ರೆ ಕೆಲವು ಜನಗಳು ನೇರವಾಗಿ ಸಹಕಾರಿ ಸಂಘಗಳ ಮೂಲಕವೇ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ, ಕೆಲವು ಜನಗಳಿಗೆ ಸಹಕಾರಿ ಸಂಘಗಳಲ್ಲಿ ಸಾಲ ತೆಕ್ಕೊಳ್ಳುವ ಅಥವಾ ಅವರೊಂದಿಗೆ ಸಹಕರಿಸುವ ಅನಿವಾರ್ಯತೆ ಇಲ್ಲ. ಅವರಿಗೆ ಬೇಕಾದಷ್ಟು ಉತ್ಪನ್ನಗಳಿದ್ದಾವೆ, ಅವರು ಮನಸ್ಸಿಗೆ ಕಂಡವರಿಗೆ ಅಡಿಕೆಯನ್ನು ಉತ್ಪನ್ನಗಳನ್ನು ಮಾರಾಟ ಮಾಡಿ ತಮಗೆ ಒಂದು ರೂಪಾಯಿ ಹೆಚ್ಚಿಗೆ ಎಲ್ಲಿ ಸಿಗ್ತದೆಯೋ ಅಲ್ಲಿ ವ್ಯವಹಾರ ಮಾಡ್ತಾರೆ. ಹಾಗಾಗುವಾಗ ಈ ಮಾರ್ಕೆಟಿಂಗ್ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ APMC ನಮ್ಮಲ್ಲಿ ವ್ಯವಹಾರಗಳು ಅಡಿಕೆ ಕಾಳುಮೆಣಸು ಇಂಥವು ಆಗ್ತಾ ಇದ್ದಾವೆ. ಅದು ಬಿಟ್ಟರೆ ಈ ಆನ್ಲೈನ್ ವ್ಯಾಪಾರಗಳೆಲ್ಲ ನಮ್ಮಲ್ಲಿ ಇದುವರೆಗೆ ಸಕ್ಸಸ್ ಆಗಲಿಲ್ಲ. ಆಮೇಲೆ ಈಗ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಈ ವರ್ಷದ ಮಳೆಯ ಪರಿಸ್ಥಿತಿ ನೋಡಿದ್ರೆ ಆರು ತಿಂಗಳು ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿ, ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿ ಆಗ್ಬಹುದು ಅಥವಾ ರೋಗಗಳಾಗ್ಬಹುದು, ಈಗ ಎಲೆ ಚುಕ್ಕಿ ರೋಗದಂತಹ ರೋಗಗಳಾಗಬಹುದು, ಇವೆಲ್ಲ ಸವಾಲುಗಳನ್ನ ರೈತರು ಹೇಗೆ ಎದುರಿಸಬಹುದು ಅಂತ? ನಾವೆಲ್ಲ ತಂದೆ ತಾತಂದ್ರ ಕಾಲದಿಂದಲೂ ಅಡಿಕೆ ಕೃಷಿಯನ್ನು ಮಾಡ್ತಾ ಬಂದಿದ್ದೇವೆ. ಹೌದಾದ್ರೂ ಅದಕ್ಕೆ ಬರುವ ವಿಧ ವಿಧವಾದ ರೋಗಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಇವತ್ತಿನವರೆಗೂ ಯಾರು ಯಶಸ್ವಿ ಆಗಲಿಲ್ಲ. ಅದೊಂದು ಬಹಳ ದೊಡ್ಡ ಸಮಸ್ಯೆ ಉಂಟು. ಎಲೆ ಚುಕ್ಕಿ ರೋಗ ಬಂತು, ನಮ್ಮ ಭಾಗದಲ್ಲಿ ಅಷ್ಟು ತೀವ್ರ ತರ ಇಲ್ಲ, ಆದ್ರೆ ಶಿವಮೊಗ್ಗ ಚಿತ್ರದುರ್ಗ ಅಂತಲ್ಲೆಲ್ಲ ಎಷ್ಟೋ ತೋಟಗಳು ಸಂಪೂರ್ಣ ನಾಶವೇ ಆಗೋಗಿದ್ದಾವಂತೆ ಎಲೆ ಚುಕ್ಕಿ ರೋಗದಿಂದ. ನಮ್ಮಲ್ಲಿ ಅಷ್ಟು ತೀವ್ರ ತರ ಆಗ್ಲಿಲ್ಲ, ಆದ್ರೆ ಬಂದವಾಗ ಏನ್ ಮಾಡುವುದು ಕೇಳಿದ್ರೆ ಯಾರಿಗೂ ಅದರ ಸ್ಪಷ್ಟವಾದ ಉತ್ತರ ಇಲ್ಲ. ಈಗ ಅಡಿಕೆ ಕೊಳೆ ರೋಗಕ್ಕೆ ನಾವು ಬೋರ್ಡೋ ಮಿಶ್ರಣವನ್ನು ಹೇಗೆ ಹೊಡಿತಾ ಇದ್ದೀವೋ, ಈಗ ಎಲೆ ಚುಕ್ಕಿ ರೋಗಕ್ಕೂ ಅದನ್ನೇ ಔಷಧವಾಗಿ ಹೊಡಿತಾ ಇದ್ದೇವೆ. ಬಿಟ್ಟರೆ ಇಂಥ ಔಷಧಿಯನ್ನು ಮಾಡಿದ್ರೆ ಎಲೆ ಚುಕ್ಕ ರೋಗ ಕಡಿಮೆ ಆಗ್ತದೆ ಅಥವಾ ಕೊಳೆ ರೋಗ ಸಂಪೂರ್ಣ ನಿಯಂತ್ರಣ ಆಗ್ತದೆ ಅನ್ನುವಂತಹ ಯಾವುದೇ ಒಂದು ಔಷಧ ಇನ್ನು ಮಾರುಕಟ್ಟೆಯಲ್ಲಿ ಬಂದೂ ಇಲ್ಲ, ನಂಬಿಕೆಗೆ ಪಾತ್ರವೂ ಆಗಲಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ ಉಂಟು. ಒಟ್ಟಲ್ಲಿಗ ಮಿಶ್ರ ಬೆಳೆಯನ್ನ ಮಾಡಿಕೊಂಡಿದ್ರೆ ಕೃಷಿಕರು ಉಳಿಬಹುದಂತ. ಒಂದು ಬೆಳೆ ಕೈ ಕೊಟ್ಟಾವಾಗ ಮತ್ತೊಂದು ಬೆಳೆ ಆದರೂ ನಮ್ಮ ಕೈ ಹಿಡಿಯುತ್ತದೆ ಅಂತ ಒಂದು ಭಾವನೆ, ಮತ್ತು ಸಾಮಾನ್ಯವಾಗಿ ಅದನ್ನು ಮಾಡ್ತಾ ಹೋದಾವಾಗ ಒಂದಲ್ಲ ಒಂದು ರೀತಿಯಲ್ಲಿ ಉತ್ಪನ್ನಗಳು ನಮಗೆ ಸಿಗ್ತಾ ಹೋಗ್ತವೆ. ಮತ್ತೇನು ಅಂದ್ರೆ ಮನೆಯಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಪೀಕ್ ಬರ್ತದೆ. ಈಗ ಅಡಿಕೆ ಬರುವುದಾಗ್ಲಿ ಕಾಳುಮೆಣಸುಗಳಾಗ್ಲಿ ಯಾವುದೇ ಆದರೂ ಅಡಿಕೆಯನ್ನು ತೆಗೆದು ಮುಗಿದ ನಂತರ ಕಾಳುಮೆಣಸಿನ ಬೆಳೆ ಬರ್ತದೆ. ಮಳೆಗಾಲದಲ್ಲಿ ಏಲಕ್ಕಿ ಬೆಳೆ ಬರ್ತದೆ. ಬಾಳೆ ಸಾಮಾನ್ಯವಾಗಿ ಇಡೀ ವರ್ಷದಲ್ಲಿ ಆಗಾಗ ಬರ್ತದೆ. ತೆಂಗು ವರ್ಷಕ್ಕೆ ಮೂರೋ ನಾಲ್ಕು ಪೀಕ್ ತೆಗೀತಾರೆ. ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಹಾಕೊಂಡಾವಾಗ ನಾವು ನಿರಂತರವಾಗಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದಕ್ಕೆ ಸಾಧ್ಯ ಆಗ್ತದೆ, ಮತ್ತು ಉತ್ಪನ್ನಗಳು ಆಗಾಗ ಆಗಾಗ ಅಷ್ಟಷ್ಟು ಕೈಗೆ ಸಿಗ್ತಾ ಇರ್ತದೆ. ಅದರಿಂದ ರೈತರಿಗೆ ಸ್ವಲ್ಪ ಚೇತನ ಬರ್ತದೆ ಎಂಬುದು ಭಾವನೆ. ಈಗ ಅಡಿಕೆ ಕೆಲವು ವರ್ಷಗಳ ಹಿಂದೆ ತೆಂಗಿಗೆ ನುಸಿಪೀಡೆ ರೋಗ ಬಂದು ಬಹಳ ನಮ್ಮ ಭಾಗದಲ್ಲಿ ಅಷ್ಟು ಆಗದೆ ಇದ್ರು ತಿಪ್ತೂರು ತುಮಕೂರುಗಳಂತ ತೆಂಗು ಬೆಳೆಯುವ ಪ್ರದೇಶಗಳಲ್ಲಿ ಎಷ್ಟೋ ತೋಟಗಳು ಬರಿದಾಗಿ ಹೋಗಿದ್ದಾಗ ಅಷ್ಟು ತೀವ್ರ ಇತ್ತು. ಅಂತ ಸಂದರ್ಭಗಳಲ್ಲಿ ಈ ಬಹುವಾರ್ಷಿಕ ಬೆಳೆಗಳು ಬರುವ ಮರಗಳು ಸತ್ತು ಹೋಗಿಬಿಟ್ಟು ಅಂದ್ರೆ ಅಲ್ಲಿ ಮಾರನೇ ವರ್ಷವೇ ಬೇರೆ ಬೆಳೆ ಬೆಳೆಯೋದಕ್ಕಾಗುದಿಲ್ಲ. ಅವುಗಳ ಬೇರು ಭೂಮಿಯಲ್ಲಿ ಇರ್ತದೆ, ಅದನ್ನು ತೆಗೆಯುವುದು ಬಹಳ ದೊಡ್ಡ ಕೆಲಸ. ಅದು ತನ್ನಿಂತಾನೇ ಅಲ್ಲಿ ಕೊಳೆತು ಹೋಗುವವರೆಗೆ ಕೃಷಿ ಭೂಮಿಯನ್ನು ಹಾಗೆ ಬಿಟ್ರೆ ರೈತ ಅಷ್ಟು ದಿವಸ ಹೊಟ್ಟೆಗೆ ಏನ್ ತಿನ್ಬೇಕು, ಅದು ಸನ್ನಿವೇಶ ಬರ್ತದೆ. ಹಾಗಾಗಿ ಮಿಶ್ರ ಬೆಳೆಗಳನ್ನು ಬೆಳೀತಾ ಹೋಗುವಾಗ ನಮಗೆ ನಿರಂತರವಾಗಿ ಕೆಲಸವೂ ಇರ್ತದೆ, ಉತ್ಪನ್ನವೂ ಬರ್ತದೆ ಅನ್ನುವ ದೃಷ್ಟಿಯಿಂದ ಆ ಕಡೆ ಹೆಚ್ಚು ರೈತರು ಒಲವು ತೋರಿಸ್ತಾ ಇದ್ದಾರೆ. ಬಹಳ ಸಂತೋಷ ರಾಮಕೃಷ್ಣ ಹೆಗಡೆಯವರೇ. ವೃತ್ತಿಯಿಂದ ನೀವು ಕೃಷಿಕರು, ಪ್ರವೃತ್ತಿಯಿಂದ ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಯೂ ಕೂಡ ಹೌದು. ಆ ನಿಮ್ಮ ವೃತ್ತಿ ಪ್ರವೃತ್ತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಿಶ್ರ ಕೃಷಿ ಅನುಭವ ಕುರಿತು ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ರಾಮಕೃಷ್ಣ ವಿ ಹೆಗಡೆಯವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೊಂದು ಪ್ರಕಟಣೆ. ಕೃಷಿ ಇಲಾಖೆಯಿಂದ ಪ್ರಸಕ್ತ ಸಾಲಿನ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳದ ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತುಹೋದ ಖಾದ್ಯಗಳ ಪಾಕಸ್ಪರ್ಧೆ ಜನವರಿ 13ರಂದು ಬೆಳಗ್ಗೆ 10:30 ಟಿಆರ್ಸಿ ಸಭಾಭವನ ಎಪಿಎಂಸಿ ಯಾರ್ಡ್ ಸಿರ್ಸಿಯಲ್ಲಿ ಆಯೋಜಿಸಲಾಗಿದ್ದು ಜನವರಿ 12ರಂದು ಸಂಜೆ 5 ಗಂಟೆಯೊಳಗೆ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ಹೊರತುಪಡಿಸಿ ಎಲ್ಲ ಸಾರ್ವಜನಿಕರಿಗೆ ಭಾಗವಹಿಸಲು ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ತಮ್ಮ ಭಾವಚಿತ್ರದೊಂದಿಗೆ ಹೆಸರು, ವಿಳಾಸ ಮತ್ತು ತಯಾರಿಸುವ ಖಾದ್ಯ, ಬೇಕಾಗುವ ಸಾಮಗ್ರಿಗಳು ಹಾಗೂ ತಯಾರಿಸುವ ವಿಧಾನದ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿ ಭಾಗವಹಿಸಬಹುದು. ಹಿಂದಿನ ವರ್ಷ ಬಹುಮಾನ ಪಡೆದ ಸ್ಪರ್ಧಿಗಳಿಗೆ ಪ್ರಸ್ತುತ ಸಾಲಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಸೂಚನೆಗಳು ಹೀಗಿವೆ. ಪ್ರತಿ ಸ್ಪರ್ಧಿಗೆ ಸಿರಿಧಾನ್ಯ, ಸಿಹಿ, ಖಾರ, ಮರೆತುಹೋದ ಖಾದ್ಯ ಇವುಗಳಲ್ಲಿ ಯಾವುದಾದರೂ ಒಂದು ವಿಭಾಗದಲ್ಲಿ ಮಾತ್ರ ಸ್ಪರ್ಧಿಸಲು ಅವಕಾಶವಿರುತ್ತದೆ. ಮರೆತುಹೋದ ಖಾದ್ಯಗಳಡಿ ಸಿರಿಧಾನ್ಯಗಳನ್ನು ಹೊರತುಪಡಿಸಿ ಇತರ ಆಹಾರ ಸಾಮಗ್ರಿಗಳನ್ನು ಬಳಸಿ ತಯಾರಿಸುವುದು, ಮನೆಯಲ್ಲಿಯೇ ತಯಾರಿಸಿದ ಸಿರಿಧಾನ್ಯ, ಮರೆತುಹೋದ ಖಾದ್ಯಗಳ ತಿನಿಸು ಪ್ರದರ್ಶಿಸುವುದು ಹಾಗೂ ಬಳಸುವ ಸಾಮಗ್ರಿಗಳ ಮಾದರಿಗಳನ್ನು ಪ್ರದರ್ಶಿಸುವುದು, ತಯಾರಿಸಿದ ತಿನಿಸುಗಳ ಪ್ರದರ್ಶನ, ತಯಾರಿಕೆ ಬಳಸಿದ ಪದಾರ್ಥಗಳು, ತೋರಿಕೆ, ರುಚಿ, ಪರಿಮಳಗಳ ಮೇಲೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ತಮ್ಮ ಅರ್ಜಿಯಲ್ಲಿ ನಮೂದಿಸಿದ ತಿನಿಸುಗಳನ್ನು ಮನೆಯಲ್ಲಿ ತಯಾರಿಸಿ ಜನವರಿ 13ರಂದು ಟಿಆರ್ಸಿ ಸಭಾಭವನ ಎಪಿಎಂಸಿ ಯಾರ್ಡ್ ಸಿರ್ಸಿಯಲ್ಲಿ ಸರಿಯಾಗಿ ಬೆಳಗ್ಗೆ 10:30 ಪ್ರದರ್ಶಿಸುವುದು. ಸ್ಪರ್ಧೆಯಲ್ಲಿ ಪ್ರತಿ ವಿಭಾಗದಲ್ಲೂ 3 ನಗದು ಬಹುಮಾನಗಳನ್ನು ನೀಡಲಾಗುವುದು.

ಕರುಣಾವಂದೀಶೆ ಪಾಲಿಸು ನೀನೀಜ ಕರುಣಾವಂದೀಷ್ಟೆ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು